3.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಸೆಕೆಂಡುಗಳು. ಇನ್ನು ಮುಂದೆ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಈ ಕುರಿತು ಡಾಕ್ಟರ್ ಶಿವಪುತ್ರ ಕೋಟೂರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೋಟೂರ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಬಾಳೆ ನಮ್ಮ ರೈತರ ಒಂದು ನೆಚ್ಚಿನ ಬೆಳೆ ಅಂತ ಹೇಳ್ಬೋದು. ಹೌದು ಹೌದು. ತೋಟಗಾರಿಕೆಗೆ ಪ್ರವೇಶ ಮಾಡುವಂಥವ್ರು ಮುಖ್ಯವಾಗಿ ಬಾಳೆಯಿಂದನೇ ಹೆಚ್ಚು ಪ್ರಾರಂಭ ಮಾಡೋದನ್ನ ನಾವು ಕಾಣ್ತಾ ಇದ್ದೇವೆ. ಹೌದು ಹೌದು. ಮತ್ತು ಬಾಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ನಿಗದಿತ ಬೆಲೆ ಇದ್ದೇ ಇರುತ್ತೆ. ಹೌದು. ಬಹಳಷ್ಟು ಇದರ ಬೆಲೆ ಯಾವತ್ತೂ ಕುಸಿಯೋದಿಲ್ಲ. ಹೌದು. ಆದ್ದರಿಂದ ರೈತರ ಒಂದು ನೆಚ್ಚಿನ ಬೆಳೆ ಅಂತಲೇ ಹೇಳ್ಬೋದು. ಜೊತೆಗೆ ಎಲ್ಲರಿಗೂ ಇದು ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುತ್ತೆ ಗ್ರಾಹಕರಿಗೆ. ಹೌದು. ಆದ್ದರಿಂದ ಗ್ರಾಹಕರ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ನೆಚ್ಚಿನ ಒಂದು ಹಣ್ಣಿನ ಬೆಳೆ. ಹೌದು ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಬಾಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಆಯಿತು. ಮುಖ್ಯವಾಗಿ ಈ ಬಾಳೆ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯ ಮಹತ್ವ ಏನು ಅಂತೀರ? ನಮ್ಮ ದೇಶದಲ್ಲಿ ಹಲವಾರು ಥರದ ಬಾಳೆಗಳನ್ನ ರೈತರು ಬೆಳೀತಾರೆ. ಇತ್ತೀಚೆಗೆ ಎಲ್ಲ ಥರದ ಬಾಳೆಗೂ ಅಪಾರವಾದ ಬೇಡಿಕೆ ಇದೆ. ಇದು ಅತ್ಯಂತ ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆಯಾಗಿ ಇವತ್ತಿನ ದಿವಸ ಮೂಡಿಬಂದಿದೆ. ಗ್ರ್ಯಾಂಡ್ನೇನಂಥ ಬಾಳೆ ತಳಿಯಲ್ಲಿ ನಾವು 50-55 ಕಿಲೋಗ್ರಾಮ್ದಷ್ಟು ದೊಡ್ಡದಾದಂಥ ಭವ್ಯವಾದಂಥ ಗೊನೆಯನ್ನು ಪಡೆಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಹೆಕ್ಟೇರ್ವಾರು 100 ಕಿಲೋಗ್ರಾಮ್ದಷ್ಟು ಪೋಷಕಾಂಶಗಳನ್ನು ನಾವು ಅನಿವಾರ್ಯವಾಗಿ ತೆಗೆದುಹಾಕ್ತೇವೆ. ಇದನ್ನು ನಾವು ಸರಿಪಡಿಸಲೇಬೇಕು, ಒದಗಿಸಲೇಬೇಕು. ಇಲ್ಲ, ನಾವು ಪುನಃ ಮತ್ತೆ ಯಾವ ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ. ಆದರೆ ಸಮೃದ್ಧ ಪೋಷಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸಬೇಕು. ಆದರೆ ಉತ್ಕೃಷ್ಟವಾದಂಥ ಒಳ್ಳೆಯ ಗುಣಮಟ್ಟದ ಗರಿಷ್ಠ ಉತ್ಪಾದನೆಯನ್ನು ನಾವು ಪಡೆಯಬೇಕು. ಇದರಿಂದ ರೈತನಿಗೆ, ರಾಷ್ಟ್ರಕ್ಕೆ ಅತ್ಯಂತ ಲಾಭ ಆಗ್ತದೆ. ಒಂದು, ಎರಡನೇದು ಮುಖ್ಯವಾದಂಥ ನೆಲ ಜಲ ವಾತಾವರಣಗಳು ಕೂಡ ಕಲುಷಿತ ಆಗಲಾರದೆ ಒಟ್ಟಾರೆ ಪರಿಸ್ಥಿತಿ ಆರೋಗ್ಯಪೂರ್ಣವಾಗಿರ್ತದೆ. ಇನ್ನು ಈ ಬಾಳೆಯ ಪೋಷಣೆಯ ವೈಶಿಷ್ಟ್ಯ ಏನು ಅಂತೀರ? ಬಾಳೆಯು ವಿವಿಧ ಪ್ರಕಾರದಂತಹ ಮಣ್ಣಿನಲ್ಲಿ ಬೆಳೆಯುತ್ತದೆ. ಆದರೂ ಕೂಡ ಆಳವಾದಂಥ ಮತ್ತು ಸುಲಭವಾಗಿ ನೀರು ಬಸುವ ಕೆಂಪು ಗೋಡು ಮಣ್ಣು ಇದಕ್ಕೆ ಅತ್ಯಂತ ಸೂಕ್ತವಾದದ್ದು. ಆದರೆ ಅತ್ಯಂತ ಇಳುವರಿಯನ್ನು ಪಡೆಯಲು ಬಾಧಕವಾದ ಅನೇಕ ಕಾರಣಗಳು ಇದ್ದಾವೆ. ಅದರಲ್ಲಿ ಸಮರ್ಪಕವಾಗದಂಥ ರಸಗೊಬ್ಬರಗಳ ನಿರ್ವಹಣೆ ಕೂಡ ಒಂದು ಮುಖ್ಯವಾದಂಥ ಅಂಶ. ಬಾಳೆಯ ಸಸ್ಯ ಪೋಷಕಾಂಶಗಳ ಬೇಡಿಕೆಯು ಅತ್ಯಧಿಕ ಪ್ರಮಾಣದಲ್ಲಿರುವಾಗ ನಾವು ತಕ್ಕ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಕೊಡುವುದೇ ಸಮರ್ಥ ಬೆಳಕೆಯ ಮೂಲಮಂತ್ರ. ಅಂದರೆ ಯಾವ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಕೊಟ್ಟಂಥ ರಸಗೊಬ್ಬರಗಳ ಉಪಯೋಗ ಅತ್ಯಂತ ಚೆನ್ನಾಗಾಗ್ತದೆ. ಸಾಮಾನ್ಯವಾಗಿ ರೈತರು ಬಾಳೆ ಸಸಿ ಮಡಿಯಲ್ಲಿ ರಸಗೊಬ್ಬರಗಳನ್ನ ನೆಲದ ಮೇಲ್ಮೈಯಲ್ಲಿ ತಮ್ಮ ಅನುಕೂಲಕ್ಕೆ ಎರಚಿ ಅಥವಾ ಹರಡ್ತಾರೆ, ಆಳವಾಗಿ ಬೆರೆಸೋದಿಲ್ಲ. ಇದರಿಂದ ಏನಾಗ್ತದೆ, ಹಾಕಲ್ಪಟ್ಟ ರಸಗೊಬ್ಬರವು ಹೆಚ್ಚು ಬೇರುಗಳಿಲ್ಲದ ಭಾಗದಲ್ಲಿ ಅನಾವಶ್ಯಕವಾಗಿ ಸೇರಿಕೊಳ್ತದೆ. ನಾನಾ ರೀತಿಯಲ್ಲಿ ಅನಿಲ ರೂಪದಲ್ಲಿ, ಬಾಷ್ಪ ರೂಪದಲ್ಲಿ ನೀರುಣಿ ಕರೆದು ಬಸಿದು ಹೋಗಿ ಈ ರೀತಿ ಪೋಲಾಗಿ ಹೋಗ್ತದೆ. ಇದು ರೈತನಿಗೆ ದೊಡ್ಡದಾದಂಥ ನಷ್ಟವೇ ಸರಿ. ಹೌದು ಹೌದು. ಮತ್ತು ಮಣ್ಣಿನೊಡನೆ ಸಂಯೋಗಗೊಂಡು ಕೂಡ ಮಣ್ಣಿಗೆ ಬೇಕಾದಾಗ ಲಭ್ಯವಾಗದ ರೀತಿ ಪರಿವರ್ತಿತ ಆಗಿಬಿಡ್ತದೆ. ಹೌದು. ಇದರಿಂದ ಬೆಳೆಗೆ ಯಾವ ಲಾಭನೂ ಆಗಲ್ಲ. ಇವೆಲ್ಲನೂ ನಾವು ಗಮನದಲ್ಲಿಟ್ಟುಕೊಂಡು ವಾತಾವರಣ ಕಲುಷಿತ ಆಗಲಾರದ ರೀತಿಯಲ್ಲಿ ರಸಗೊಬ್ಬರಗಳನ್ನ ಅತ್ಯಂತ ಪ್ರಯೋಜನ ಆಗುವ ರೀತಿ ಬಳಸಿಕೊಳ್ಬೇಕು. ಇದು ಮುಖ್ಯವಾಗಿ ಸಸ್ಯಗಳಿಗೆ ಯಾವಾಗ ಬೇಕು ಅವಾಗ ಕೊಡೋದು ಬಹಳ ಮುಖ್ಯ. ಅದು ಅತ್ಯಂತ ಮುಖ್ಯ ಇದರಲ್ಲಿ. ಇನ್ನು ಈ ಸಮರ್ಥವಾದ ರಸಗೊಬ್ಬರಗಳ ಬಳಕೆ ಹೇಗೆ ಸಾಧ್ಯವಾಗುತ್ತೆ ಅಂತೀರ? ಅದು ಇದೊಂದು ದೊಡ್ಡ ಸವಾಲೇ. ಇದನ್ನು ನಾವು ಬಗೆಹರಿಸಬೇಕಪ್ಪ ಅಂತಂದರೆ, ರಸಗೊಬ್ಬರಗಳನ್ನ ಸಾಕಷ್ಟು ಚಿಕ್ಕ ಚಿಕ್ಕ ಕಂತುಗಳಲ್ಲಿ, ಅಂದರೆ ಒಂದೇ ಸರ್ತಿ ಕೊಡುವಾಗಿಲ್ಲ, ಶಿಫಾರಸು ಮಾಡಿದ ಪ್ರಮಾಣವನ್ನು ಚಿಕ್ಕ ಚಿಕ್ಕ ಕಂತುಗಳಲ್ಲಿ ಬೇರಿನ ಸಾಂದ್ರತೆ ಎಲ್ಲಿ ಹೆಚ್ಚಿದೆಯೋ ಅಲ್ಲಿ ಬೆಳೆ ಅವಶ್ಯಕತೆಯು ಹಂತಗಳ ಮೇರೆಗೆ ಯಾವಾಗ ತೀವ್ರವಾಗಿರ್ತೋ ಆ ಸಮಯದಲ್ಲಿ ನಾವು ಕೊಡಬೇಕು. ಈ ವಿಷಯವಾಗಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಬಾಳೆ ಬೇರುಗಳ ಹರಡುವಿಕೆ ಹಾಗೂ ವ್ಯಾಪ್ತಿಗಳನ್ನು ಬೇರೆ ಬೇರೆ ಬೆಳವಣಿಗೆ ಹಂತಗಳಲ್ಲಿ ಕಂಡುಹಿಡಿದು ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬೆಳೆಗೆ ಕೊಟ್ಟು ನೋಡಲಾಯಿತು. ಆವಾಗ ಅನೇಕ ಕುತೂಹಲಕಾರಿ ವಿಷಯಗಳು ಕಂಡುಬಂದವು. ಅಂದರೆ ಮುಖ್ಯವಾಗಿ ನೀವು ಯಾವುದೇ ಹಣ್ಣಿನ ಬೆಳೆಯನ್ನು ತೆಗೆದುಕೊಂಡ್ರೂ ಮೊದಲಿಗೆ ಬೇರುಗಳ ಹಂಚಿಕೆ ಬಗ್ಗೆ ಅಧ್ಯಯನ ಮಾಡ್ತೀರಾ? ಹೌದು, ಯಾಕಂದ್ರೆ ಬೇರುಗಳು ರಸಗೊಬ್ಬರಗಳನ್ನ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಮರದ ಸಸ್ಯದ ಮುಖ್ಯ ಭಾಗಗಳು ಸಿಂಹಪಾಲು, ಅದರಿಂದಲೇ ನಮ್ಮ ಪೋಷಕಾಂಶಗಳು. ಅದರಿಂದ ಅದರ ಅಧ್ಯಯನ ಮೊದಲೇ ಮಾಡಿ ಆಮೇಲೆ ಪೋಷಕಾಂಶಗಳ ಕಡೆ ಹೋಗ್ತೀರಾ? ಹೌದು ಹೌದು. ಅದು ರೋಬಸ್ಟ ಬಾಳೆ ತಳಿಯಲ್ಲಿ ಸಾರ್ವಜನಿಕ ಹಾಗೂ ರಂಜಕಯುಕ್ತ ರಸಗೊಬ್ಬರಗಳಿಂದ ಬಾಳೆ ಬೆಳವಣಿಗೆಯು ನಾಟಿ ಮಾಡಿದ ಪ್ರಾರಂಭದ 100 ದಿನಗಳವರೆಗೆ ಸಸ್ಯವು ರಸಗೊಬ್ಬರ ಮೂಲದಿಂದ ಬಹಳ ತೀವ್ರವಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ತದೆ. ಅದು ಸ್ವಾಭಾವಿಕ ಇದೆ. ಮೇಲ್ಗಡೆ ನಾವು ರಸಗೊಬ್ಬರ ಕೊಡ್ತೀವಿ, ಮೇಲ್ಗಡೆನೆ ಸಕ್ರಿಯವಾದ ಬೇರುಗಳು ಪ್ರಾರಂಭದಲ್ಲಿ ಇರ್ತವೆ. ಆ ನಂತರ ಬೆಳವಣಿಗೆ ಹಂತದಲ್ಲಿ ಕ್ರಮೇಣ ಸಸ್ಯವು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೀರಿಕೊಳ್ತವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಬೇರುಗಳು ಮತ್ತೆ ಇನ್ನೂ ಸಾಕಷ್ಟು ಆಳವಾಗಿ ಹೋಗ್ತವೆ, ಮೇಲ್ಗಡೆ ಕೊಟ್ಟಂಥ ರಸಗೊಬ್ಬರಗಳು ಅದಕ್ಕೆ ಅವಶ್ಯಕತೆ ಅನಿಸಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ತಿಳ್ಕೊಳ್ಳುವಂಥ ವಿಚಾರ ಅಂತಂದರೆ, ಹೀರ್ಕೊಳ್ಳೋಂಥ ಸಾರ್ವಜನಿಕ ಸಿಂಹಪಾಲು ಒಂದು ಎಲೆಗಳಲ್ಲಿ ಇನ್ನೊಂದು ಕಾಯಿಗಳಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಹೌದು ಹೌದು, ಉಳಿದ ಭಾಗದಲ್ಲಿ ಕಡಿಮೆನೇ ಇರ್ತದೆ. ಉದಾಹರಣೆಗೆ ಎಲೆಗಳಲ್ಲಿ 26-43% ಅಂದ್ರೆ ವಿವಿಧ ಹಂತಗಳಿಗೆ ಅನುಗುಣವಾಗಿ, ಕಾಯಲ್ಲಿ 31-46% ಶೇಕಡಾವಾರು ಸಾರ್ವಜನಿಕ ನಾವು ಕೊಟ್ಟಂತ ಸಾರ್ವಜನಿಕ ಕಂಡು ಬಂತು. ಅಂದ್ರೆ ಸಾರ್ವಜನಿಕದ ಅವಶ್ಯಕತೆ ಜಾಸ್ತಿ ಇದೆ, ಜಾಸ್ತಿ ಇದೆ. ಅದು ವಿಶೇಷವಾಗಿ ಕಾಯಿಗಳಲ್ಲೇ ಹೋಗುತ್ತೆ ಅಂತ ಇದರಿಂದ ನಾವು ಕಂಡುಹಿಡಿದೇವೆ. ಆಮೇಲೆ ಬಾಳೆ ಬೆಳವಣಿಗೆ ಎಲ್ಲಾ ಹಂತದಲ್ಲಿ ಬೇರುಗಳು ಕೊಡಲ್ಪಟ್ಟಂತಹ ರಸಗೊಬ್ಬರ ಸಾರ್ವಜನಿಕವನ್ನು ಒಂದೇ ಸೋನೆ ಹೀರಿಕೊಳ್ತವೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ರಸಗೊಬ್ಬರದ ಪ್ರಯೋಜನವನ್ನು ನಾವು ಗಮನಿಸಿದಾಗ ಪ್ರಾರಂಭದ ಹಂತದಲ್ಲಿ ಬರೀ 6% ಕಡಿಮೆ ಇತ್ತು, ಮತ್ತೆ ಹೂ ಮೂಡುವ ಸಮಯದಲ್ಲಿ 22% ಹೆಚ್ಚಾಯಿತು, ಹೂ ಮೂಡುವಾಗ 25% ಆಯಿತು, ಗೊನೆ ಬಿಡುವಾಗ ತೀರ ಹೆಚ್ಚು ಪ್ರಮಾಣದಲ್ಲಿ ಅದು ಕೊಟ್ಟಂತ ಸಾರ್ವಜನಿಕವನ್ನು ಉಪಯೋಗಿಸಿಕೊಳ್ತೀವಿ. ಅಂದ್ರೆ ಹೆಚ್ಚಾಗ್ತಾ ಹೋಗಿದೆ. ಸಾಮಾನ್ಯವಾಗಿ ಸಮಾನ ಕಂತುಗಳನ್ನು ನಾವು ಕೊಡುವುದು ನಮ್ಮ ಉತ್ಪಾದನಾ ರೀತಿಯಲ್ಲಿ ನಾವು ಹೇಳ್ಕೊಡ್ತೀವಿ. ಈ ಬದಲಾವಣೆಯನ್ನು ಗಮನಿಸಿದ್ರೆ ಸಾರ್ವಜನಿಕವನ್ನು ಬಹುಶಃ ನಾವು ಬಾಳೆ ಬೆಳವಣಿಗೆ ಪ್ರಾರಂಭದಿಂದ ಗೊನೆ ಬಿಡುವವರೆಗೆ 4 ಕಂತುಗಳಲ್ಲಿ ಕೊಡುವಾಗ ಅದನ್ನ ಕ್ರಮೇಣ ಹೆಚ್ಚು ಮಾಡಿದ್ರೆ ಬಹಳ ಒಳ್ಳೆಯ. ಈ ರೀತಿ ನಾವು ಇನ್ನೂ ಸಂಶೋಧನೆ ಮಾಡಿ ಯಾವ ಪ್ರಮಾಣ ನಾವು ಕೊಡಬೇಕು ಅಂತ ನಿಗದಿ ಮಾಡಬೇಕಾಗಿದೆ. ಇದು ಒಂದು ವಿಚಾರ. ಇದರಿಂದ ರಸಗೊಬ್ಬರದ ಪ್ರಯೋಜನ ಅತ್ಯಧಿಕ ಆಗಿ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ. ಆದರೆ ರಂಜಕವನ್ನು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಒಂದೇ ಬಾರಿ ನಾಟಿ ಅಥವಾ ಬಿತ್ತನೆ ಮಾಡಿದಲ್ಲಿ ಕೊಡುವುದು ಒಂದು ವಾಡಿಕೆಯಾಗಿದೆ. ಬಾಳೆ ಬೆಳೆಯಲ್ಲಿ ಮಾತ್ರ ನಮ್ಮ ಸಂಶೋಧನೆಯಲ್ಲಿ ಕಂಡು ಬಂದ ವಿಷಯ ಅಂದರೆ, ನಾಟಿ ಮಾಡಿದ 50 ದಿನಗಳು ಮತ್ತು 100 ದಿನಗಳು ಅಂದರೆ 8 ಎಲೆ ಬಿಟ್ಟಿದ್ದು 16 ಎಲೆ ಬಿಟ್ಟ 2 ಹಂತಗಳಲ್ಲಿ ಸಮಾನ ಕಂತುಗಳಲ್ಲಿ ನಾವು ಸೂಪರ್ ಫಾಸ್ಫೇಟ್ ಮೂಲಕ ರಂಜಕವನ್ನು ಕೊಟ್ಟರೆ ಅದರ ಪ್ರಯೋಜನ ಹೆಚ್ಚಾಗ್ತದೆ, ಒಳ್ಳೆಯದರಿಂದ ಲಾಭ ಬರ್ತದೆ. ಹೀಗಾಗಿ ನಾಟಿ ಮಾಡಿದ 2 ಹಂತಗಳ 50 ಮತ್ತು 100 ದಿನಗಳ ನಂತರ ಸಮಾನ ಕಂತುಗಳಲ್ಲಿ ನಾವು ರಂಜಕವನ್ನು ಕೊಡಬೇಕು. ಹೀಗೆ ನಾವು ಪೋಷಕಾಂಶಗಳನ್ನು ಆ ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಹೌದು ಹೌದು, ಯಾಕೆ ನಮಗೆ ಅನುಕೂಲವಾದಂಗ ಕೊಟ್ಟರೆ ಸರಿ ಹೋಗೋದಿಲ್ಲ, ಪೋಲಾಗ್ತದೆ, ನಷ್ಟ ಆಗ್ತದೆ. ಇನ್ನು ಬಾಳೆಗೆ ಈ ರಸಗೊಬ್ಬರಗಳನ್ನು ಎಲ್ಲಿ ಕೊಡಬೇಕಾಗತ್ತೆ ಅದು ಬಹಳ ಮುಖ್ಯವಾಗುತ್ತೆ. ಅದೇ ನಾನು ಮುಂಚೆನೆ ಹೇಳಿದೆ, ಅದು ತನ್ನ ಬೆಳವಣಿಗೆ ಪ್ರಕಾರ ಬೇರುಗಳನ್ನ ದೂರ ದೂರ ಪಸರಿಸುತ್ತದೆ. ಅದಕ್ಕೆ ರೋಬಸ್ಟ ಬಾಳೆಯಲ್ಲಿ ನಾವು ಕಂಡು ಹಿಡಿದಿದ್ದೇನಪ್ಪ ಅಂದ್ರೆ, ಬೆಳವಣಿಗೆ ಪ್ರಾರಂಭದ ಅಂದ್ರೆ ಹೂ ಬಿಡುವ ಮುನ್ನ ಕಾಂಡದಿಂದ 25-50 ಸೆಂಟಿಮೀಟರ್ ದೂರದಲ್ಲಿ ಅಂದ್ರೆ 25 ಸೆಂಟಿಮೀಟರ್ ಅಗಲದ ಪಟ್ಟೆ ಆಕಾರದಲ್ಲಿ ಉಂಗುರ ಆಕಾರದಲ್ಲಿ ನಾವು ಮಣ್ಣಿನ ಸಸಿ ಸುತ್ತಲೂ ಕೊಟ್ಟು ಮಣ್ಣಿನ ಮೇಲ್ಪದ 5 ಸೆಂಟಿಮೀಟರ್ ಅಲ್ಲಿ ಬಳಸಿದ್ರೆ ಸಾಕು, ಅದನ್ನ ಆಗಲೇ ಮಣ್ಣಿಂದ ಕೂಡ ಚೆನ್ನಾಗಿ ನಾವು ಬೆರೆಸಬೇಕು. ಆದರೆ ನಂತರದ ಬೆಳವಣಿಗೆ ಹಂತದಲ್ಲಿ ಬೇರುಗಳು ಬುಡದಿಂದ ಹೆಚ್ಚು ದೂರ ಹರಡುವ ಕಾರಣ ಇದನ್ನು 50-75 ಸೆಂಟಿಮೀಟರ್ ಬುಡದಿಂದ ಅಷ್ಟು ದೂರದಲ್ಲಿ 25 ಸೆಂಟಿಮೀಟರ್ ಅಗಲದ ಪಟ್ಟೆಯಲ್ಲಿ ನಾವು ಮಣ್ಣಲ್ಲಿ ಬೆರೆಸಿಕೊಟ್ರೆ ಒಳ್ಳೆಯದು. ಇನ್ನು ನಾವು ಈ ಕೂಳೆ ಬೆಳೆಯನ್ನು ಕೂಡ ಬಾಳೆಯಲ್ಲಿ ತೆಗೆದುಕೊಳ್ತೀವಿ. ಹೌದು, ಇದಕ್ಕಾಗಿ ಯಾವ ರೀತಿಯ ಒಂದು ಪೋಷಣೆಯನ್ನು ನಾವು ಪಾಲಿಸಬೇಕಾಗತ್ತೆ? ಕೂಳೆ ಬೆಳೆಯಲ್ಲಿ ಸಾಮಾನ್ಯವಾಗಿ ನಾವು ಬೆಳವಣಿಗೆ ತಂತ್ರದಲ್ಲಿ ಕೂಡ 4ನೇ ಭಾಗ ನಾವು ಮುಖ್ಯವಾದಂಥ ಬೆಳೆ ಮೊದಲನೇ ಬೆಳೆಗಿಂತ ಕಡಿಮೆ ಕೊಡೋದಂತೂ ನಾವು ಕಂಡುಕೊಂಡಿದ್ದೇವೆ. ಆದರೆ ಇದರಲ್ಲಿ ಮುಖ್ಯವಾದಂಥ ಇನ್ನೊಂದು ವಿಷಯನ ನಾವು ಗಮನಿಸಬೇಕು. ಗೊನೆಯನ್ನು ಕಟಾವು ಅಥವಾ ಕುಯಿಲು ಮಾಡಿದ ನಂತರ ತಾಯಿ ಕಾಂಡದಿಂದ ಬಾಳೆಯ ಕೂಳೆ ಬೆಳೆಗೆ ಬಿಟ್ಟಂತಹ ಮರಿ ಸಸಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಹರಿದು ಬರ್ತವೆ ಎಂದು ನಾವು ಪ್ರಯೋಗದಿಂದ ಕಂಡುಕೊಂಡಿದ್ದೇವೆ. ಕಾರಣ, ಗೊನೆಯನ್ನು ಕಟಾವು ಮಾಡಿದ ನಂತರ ತಾಯಿ ಕಾಂಡವನ್ನು ಕಡಿಯದೆ ಹಾಗೆ ಬಿಟ್ಟು ಅದು ಎಲೆಗಳ ಸಮೇತ ಎಲೆಗಳನ್ನು ಕೂಡ ನಾವು ಸವರಿ ಹಾಕಿಕೊಡೋದು, ಕೂಳಿಗೆ ಸುಲಭವಾಗಿ ಹರಿದು ಹೋಗುವ ಸಾರಜನಕ ರಂಜಕ ಪೊಟ್ಯಾಶ್ ಗಂಧಕ ಹಾಗೂ ಬೊರಾನ್ಗಳು ಸಿಗ್ತವೆ. ಇದರಿಂದ ಕೂಳೆ ಬೆಳೆ ಹೆಚ್ಚಿನ ಬೆಳವಣಿಗೆಗೆ ಅನುಕೂಲ ಆಗುತ್ತೆ, ಶಕ್ತಿಯಿಂದ ಬೆಳೀತದೆ. ತಾಯಿ ಕಾಂಡವನ್ನು ಎಲೆಗಳ ಸಮೇತ ಹಾಗೆ ಬಿಟ್ಟರೆ ಕಟಾವಿನ 60 ದಿನಗಳವರೆಗೆ ಅದು ಕೊಳೆತು ಹೋಗಲಾರದೆ ಉಳಿತದೆ ಹಾಗೆ. ಆದರೆ ಅದು ಮರಿ ಜೊತೆಗೆ ಅದು ಪೈಪೋಟಿ ಇರಲ್ಲ, ಮರಿಗೆ ಸಪೋರ್ಟ್ ಮಾಡ್ತದೆ, ತನ್ನಲ್ಲಿರುವಂಥ ಪೋಷಕಾಂಶಗಳನ್ನ ಮರಿ ಕೊಡ್ತದೆ. ಇದರಿಂದ ಕೂಳೆ ಬೆಳೆ ಹೆಚ್ಚು ಸದೃಢ ಆಗ್ತದೆ ಮತ್ತು ಬಹುಶಃ ಹಲವಾರು ವಾರ ಮುಂಚೆನೆ ನಮಗೆ ಕೂಳೆ ಬೆಳೆಯಲ್ಲಿ ಗೊನೆ ಕೂಡ ಬಿಡಲಿಕ್ಕೆ ಸಾಧ್ಯ ಇದೆ. ಇನ್ನು ಗೊನೆ ಬಿಟ್ಟ ಮೇಲೆ ಇನ್ನೂ ಯಾವುದೇ ರೀತಿಯಲ್ಲಿ ಬಾಳೆ ಪೋಷಣೆಯನ್ನು ನಾವು ಮುಂದುವರಿಸಬೇಕಾಗತ್ತೆ? ಅದು ಸಾಧ್ಯ ಇದೆ, ಯಾಕಂದರೆ ಬಾಳೆಯ ಎಲ್ಲ ತಳಿಗಳಲ್ಲಿ ಕೊನೆ ಕೆಳಭಾಗ ಅಂದರೆ ಕೊನೆ ಕೈಗಳು ಅದರಲ್ಲಿರುವಂಥ ಕಾಯಿಗಳು ಕೈಗಳು ಅಥವಾ ಬೆರಳನ್ನು ಹೋಲಿಸಿದಾಗ ಸಪೂರ ಇರುತ್ತೆ, ಅಷ್ಟು ಚೆನ್ನಾಗಿ ಬೆಳೆದಿರಲ್ಲ. ಇದೊಂದು ಸಮಸ್ಯೆ. ಸರಿ, ಈ ದಕ್ಷಿಣ ಪೂರ್ವದ ಕೆಲವು ದೇಶಗಳಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಮಾರ್ಕೆಟಲ್ಲಿ ಒಂದೇ ದಪ್ಪದ ಕಾಯಿಗಳನ್ನ ಅಪೇಕ್ಷೆ ಮಾಡೋದ್ರಿಂದ ಗೊನೆ ಕೆಳಗಿನ ಅರ್ಧ ಭಾಗವನ್ನು ಕಡಿದು ಹಾಕ್ಬಿಡ್ತಾರೆ ಅಲ್ಲಿ. ಓಹೋ, ನಮ್ಮ ತರ ಪೂರ್ತಿ ಗೊನೆ ಬೆಳಕೆ ಬಿಡಲ್ಲ, ಅಂದ್ರೆ ತುದಿದು ಕತ್ತರಿಸಿ ಬಿಡ್ತಾರೆ ಅರ್ಧವನ್ನ ಕೆಳಗಡೆ ಅರ್ಧ ಕತ್ತರಿಸಿ ಹಾಕ್ಬಿಡ್ತಾರೆ. ಅದು ನಮ್ಮ ದೇಶದಲ್ಲಿ ಸಾಧ್ಯವೂ ಅಲ್ಲ, ಬೇಕಾಗೂ ಇಲ್ಲ. ಅದು ಇದನ್ನ ನಾವು ಪರಿಹಾರ ಕಂಡುಕೊಳ್ಬೇಕಾದ್ರೆ ಪರಂಪರಾಗತವಾಗಿ ಕೂಡ ನಾವು ಕಾಯಿ ಹಿಡಿದು ಕೂಡಲೇ ಕತ್ತರಿಸಿ ಆ ತುದಿಗೆ ಒಂದು ಸ್ವಲ್ಪ ಹಸುವಿನ ಸಗಣಿಯನ್ನು ಮೆತ್ತದು ನಾವು ಮುಂಚೆ ನೋಡಿದೀವಿ, ರೈತರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಆದ್ರೆ ಅದರಿಂದ ಅಷ್ಟು ಹೆಚ್ಚಿನ ಲಾಭ ಆಗಲ್ಲ. ಇದನ್ನ ಇನ್ನೂ ಸ್ವಲ್ಪ ಸುಧಾರಿಸಬೇಕು ಅಂತ ತಿಳಿದು ನಡೆಸಿದಂಥ ಸಂಶೋಧನೆಯಲ್ಲಿ ಅತ್ಯಂತ ವಿಸ್ಮಯಕಾರಕಂಥ ಕೆಲವು ಪರಿಣಾಮಗಳು ಕಂಡು ಬಂದಿವೆ. ಈ ಎಳೆ ಕಾಯಿಗಳು ಬಲಿವಾಗ ಅವುಗಳ ಪೋಷಕಾಂಶಗಳ ಅವಶ್ಯಕತೆ ಅಥವಾ ಹಸಿವೆ ತುಂಬ ಹೆಚ್ಚಾಗಿರುವ ಕಾರಣ ಆ ಗೊನೆ ಕೆಳಗಡೆಯಿಂದ ಕೂಡ ಯಾವುದೇ ರೀತಿಯಿಂದ ಕೊಡೋದಾದರೆ ಪೋಷಣೆಗಳು ನಾವು ಹೀರಬಲ್ಲವು. ಓಹೋ, ಹೀರ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಅದರಿಂದ ಕೆಳಗಡೆ ಬೆರಳುಗಳು ದಪ್ಪ ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು 1/2 ಕಿಲೋಗ್ರಾಂ ಹಸುವಿನ ತಾಜಾ ಸಗಣಿಯೊಳಗೆ ಏಲಕ್ಕಿ ಬಾಳೆ ಇದರಲ್ಲಿ 2.5 ಗ್ರಾಂ ತಲ ಯೂರಿಯಾ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಷನ್ನ ಸುಮಾರು 100 ಮಿಲಿಲೀಟರ್ ನೀರು ಬೆರೆಸಿ ಒಂದು ಗಟ್ಟಿಯಾದಂಥ ಒಂದು ದ್ರಾವಣ ತಯಾರು ಮಾಡಿ 15-25 ಸೆಂಟಿಮೀಟರ್ ಅಳತೆ ಅಂದರೆ 6 ಇಂಚು 10 ಇಂಚು ಅಳತೆ ಪ್ಲಾಸ್ಟಿಕ್ ಚೀಲದಲ್ಲಿ ಈ ದ್ರಾವಣವನ್ನಿಟ್ಟು ಹೂ ಕತ್ತರಿಸಿದ ದಿಂಡನ್ನು ಚೆನ್ನಾಗಿ ಮುಳುಗಿಸಿ ಭದ್ರವಾಗಿ ನೈಲಾನ್ ಅಥವಾ ಗಟ್ಟಿಯಾದ ದಾರದಿಂದ ಕಟ್ಟಿದಾಗ 1-3 ಕಿಲೋಗ್ರಾಂದಷ್ಟು ಅಂದರೆ ಸರಾಸರಿ 2 ಕಿಲೋಗ್ರಾಂದಷ್ಟು ಗೊನೆ ತೂಕ ಹೆಚ್ಚಾಯಿತು. ಓಹೋ, ರೋಬಸ್ಟ ಜಾತಿಯ ಬಾಳೆ ಗೊನೆಗೆ ಇದೇ ರೀತಿ 1/2 ಕಿಲೋಗ್ರಾಂ ಹಸುವಿನ ತಾಜಾ ಸಗಣಿಯಲ್ಲಿ ತಲಾ 7.5 ಗ್ರಾಮದಷ್ಟು ಹಾಗೂ ಗ್ರ್ಯಾಂಡೈನ್ ಬಾಳೆ ಗೊನೆಗೆ ತಲಾ 10 ಗ್ರಾಮದಷ್ಟು ಯೂರಿಯಾ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಹೌದು ಇದನ್ನ ನೀರಲ್ಲಿ ಬೆರೆಸಿ ಕಟ್ಟಿದಾಗ ಗೊನೆ ತೂಕವು ನಿಶ್ಚಿತವಾಗಿ 2-5 ಕಿಲೋಗ್ರಾಂದಷ್ಟು ಹೆಚ್ಚಾಯಿತು. ಒಳ್ಳೆ ಹೌದು, ಇದಕ್ಕೆ ರೈತನಿಗೆ ತೀರ ಹೆಚ್ಚಂದ್ರೆ 2-3 ರೂಪಾಯಿತು. ಆದ್ರೆ ವಿಶೇಷ ಲಾಭ ಏನಂತಂದ್ರೆ 2-3 ರೂಪಾಯಿ ಖರ್ಚು ಮಾಡಿಬಿಟ್ಟು ನಿಮಗೆ ಸರಾಸರಿ 2-5 ಕಿಲೋದಷ್ಟು ಗೊನೆ ತೂಕ ಹೆಚ್ಚಾದ್ರೆ ಅದರ ಅಂದ ಹೆಚ್ಚಾದ್ರೆ ಅದು ಎಷ್ಟು ಲಾಭ ಆಗ್ತದೆ ಅಂತ ರೈತರೇ ಲೆಕ್ಕ ಹಾಕಬಹುದು. ಹೌದು, ಆದರೆ ಗೊನೆ ಎಲ್ಲ ಕಾಯಿಗಳು ಸುಪುಷ್ಟ ಆಗೋದ್ರಿಂದ ಗೊನೆ ನೋಡಲು ಹಾಗೂ ಮಾರಲು ಅತ್ಯಂತ ಆಕರ್ಷಕ ಆಗ್ತದೆ. ಮಂಡಿಯಲ್ಲಿ ಕೂಡ ಸಿಗುತ್ತೆ, ಗೊನೆಗಳಿಗೆ ಹೆಚ್ಚಿಗೆ ಬೇಡಿಕೆ ಉಂಟು. ಆದರೆ ಈ ತಳಿಗಳಿಗೆ ನಾವು ಸೂಚಿಸಿದ ಪ್ರಮಾಣದಲ್ಲಿ ಹೆಚ್ಚು ಲಾಭ ಬರಲಿ ಅಂತ ನಾವು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಏಲಕ್ಕಿಗೆ 2.5 ಗ್ರಾಮ್ ತಲಾ ಹಾಕಬೇಕು, ರೋಬಸ್ಟ್ ಆಗಿ 7.5 ಗ್ರಾಮ್ ಹಾಕಬೇಕು, ಗ್ರ್ಯಾಂಡ್ ಎಣ್ಣೆಗೆ 10 ಗ್ರಾಮ್ 10 ಗ್ರಾಮ್ ಇದಕ್ಕಿಂತ ನಾವು ಹೆಚ್ಚು ಯೂರಿಯಾ ಅಥವಾ ಸಲ್ಫೇಟ್ ಪೊಟ್ಯಾಶ್ ಹೆಚ್ಚು ಮಾಡಬಾರ್ದು. ಅಂದ್ರೆ 2-10 ಗ್ರಾಮ್ ಬೆರೆಸ್ಕೋಬೇಕು ಅಥವಾ? ಹೌದು, 2-10 ಗ್ರಾಮ್ ಏಲಕ್ಕಿಯಲ್ಲಿ 2-2.5 ಗ್ರಾಮು, ರೋಬಸ್ಟಾದಲ್ಲಿ 2-7.5 ಗ್ರಾಮು, ಗ್ರ್ಯಾಂಡ್ ಎಣ್ಣೆ ದೊಡ್ಡ ಗೊನೆ ಇರುವ ಕಾರಣ ಅವಶ್ಯಕತೆ ಜಾಸ್ತಿ, 10 ಗ್ರಾಮ್ ಯೂರಿಯಾ 10 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್. ಆದರೆ ಇದರಲ್ಲಿ ಹಸುವಿನ ಸಗಣಿನೇ ಆಗಬೇಕು, ಎಮ್ಮೆ ಅಥವಾ ಎತ್ತಿನ ಸಗಣಿನ ಉಪಯೋಗಿಸಿಕೊಡೋದು. ಯಾಕಂದರೆ ಈ ಹಸುವಿನ ಸಗಣಿಗೆ ದೈವದತ್ತವಾದಂಥ ಕ್ರಿಮಿನಾಶಕ ಗುಣ ಇದೆ, ಹೀಗಾಗಿ ಅದು ಅತ್ಯಂತ ದಕ್ಷತೆಯಿಂದ ಅದರಲ್ಲಿ ಇರುವಂಥ ಪೋಷಕಾಂಶಗಳನ್ನು ಗೊನೆಗೆ ಪಾಲಿಸುತ್ತೆ, ಅದೇ ಪಾಲಿಸಬಹುದು, ಬೇರೆ ಸಗಣಿ ಉಪಯೋಗಿಸ ಆಗಲ್ಲ. ಆಮೇಲೆ 20-25% ನಾವು ಕಟ್ಟಿದಂಥ ಚೀಲಗಳು 5-6 ವಾರದಲ್ಲಿ ಉದುರು ಹೋಗುವ ಸಾಧ್ಯತೆ ಇದೆ. ಆದರೆ 5-6 ವಾರಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶ ಹೀರ್ಕೊಳ್ಳಬಹುದು ಅದನ್ನು ಅದು ಹೀರ್ಕೊಳ್ಳೋದ್ರಿಂದ ಯಾವ ತೊಂದರೆ ಇಲ್ಲ. ಉಳಿದು ಸುಮಾರು 80% ಅವನ್ನು ಕುಯಿಲು ಮಾಡುವಾಗಲೇ ಕೆಳಗಡೆ ಒಂದು ಪೆಟ್ಟಾಕಿ ಚೀಲವನ್ನು ಬೇರ್ಪಡಿಸಿದರೆ ಮಾರಾಟಕ್ಕೆ ಗೊನೆಯನ್ನು ಸುಲಭವಾಗಿ ಕೊಡಬಹುದು. ಸಗಣಿ ಕಟ್ಟು ಚೀಲು ಗೊನೆ ಕೊನೆಯಿಂದ ಕನಿಷ್ಠ 3 ಇಂಚು ಬುಡದಲ್ಲಿರಬೇಕು, ತೀರ ಹತ್ತಿರದಲ್ಲಿ ಕಟ್ಟಿಕೊಡೋದು, ಆಮೇಲೆ ತೀರಾ ದೂರದಲ್ಲಿನೂ ಕೂಡ ಕಟ್ಟಿಕೊಡೋದು. ಸುಮಾರು 3 ಇಂಚು ಕತ್ತರಿಸಿದಂತಹ ದಿಂಡಿನ ಭಾಗವು ಈ ಸಗಣಿ ಮಿಶ್ರದಲ್ಲಿ ಚೆನ್ನಾಗಿ ಮುಳುಗುವುದು ಅವಶ್ಯಕ ಇದೆ. ಈಗ ತಾವು ಹೇಳಿದ್ರಿ ಹಸುವಿನ ಸಗಣಿ ಶ್ರೇಷ್ಠವಾದ್ದು ಅಂತ. ಹೌದು, ಈ ಎತ್ತು ಅಥವಾ ಎಮ್ಮೆ ಸಗಣಿಗಿಂತ. ಹೌದು, ಇದ್ರ ಬಗ್ಗೆ ಸಂಶೋಧನೆ ಏನಾದರೂ ಮಾಡಿದ್ರೆ ನೀವು? ಇದರಲ್ಲಿ ಸಂಶೋಧನೆ ಮಾಡಿದೀವಿ. ಈ ಉಷ್ಣತೆಯನ್ನ ತಡ್ಕೊಂಡಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳಿವೆ. ಯಾವುದ್ರಲ್ಲಿ? ಹಸುವಿನ ಸಗಣಿಯಲ್ಲಿ. ಹೌದು, ಅದು ಉಳಿದ ಸಗಣಿಯಲ್ಲಿ ಇರಲ್ಲ. ಆಮೇಲೆ ಇದ್ರಲ್ಲಿ ಏನಿದೆ ಅಂದ್ರೆ, ಬ್ಯಾಕ್ಟೀರಿಯಾಗಳು ಉಳಿದಂತ ಒಳ್ಳೆ ಪ್ರಯೋಜನ ಕೊಡಲಾರದಂತ ಬ್ಯಾಕ್ಟೀರಿಯಾಗಳನ್ನ ದಮನ ಮಾಡುವ ಶಕ್ತಿ ಇದೆ ಅದಕ್ಕೆ. ಹೌದು, ಹೌದು. ಇದರಿಂದ ಏನಾಗ್ತದೆ, ಹೆಚ್ಚು ಸಮಯದವರೆಗೆ ನಾವು ಕೊಟ್ಟಂತ ಪೋಷಕ ಉಳ್ಳಂತಹ ಸಗಣಿ ಅದಕ್ಕೆ ಹೊಂದಿಕೊಂಡಿರ್ತದೆ. ಮತ್ತೆ ಅದಕ್ಕೆ ಪ್ರತಿಕೂಲವಾದಂತಹ ಯಾವ ಪರಿಸ್ಥಿತಿಯು ಅದಕ್ಕೆ ಗುಣಮಟ್ಟಕ್ಕೆ ಉಂಟಾಗುವುದಿಲ್ಲ. ಅದರಿಂದ ಅನಿವಾರ್ಯವಾಗಿ ನಾವು ಹಸುವಿನ ಸಗಣಿಯನ್ನು ಉಪಯೋಗಿಸಬೇಕು, ಬೇರೆ ಸಗಣಿಯನ್ನ ಉಪಯೋಗಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಒಟ್ಟಾರೆ ಈ ಬಾಳೆಬೆಳೆನಲ್ಲಿ ಉತ್ತಮ ಪೋಷಣೆಯನ್ನು ಮಾಡಬೇಕು ಅಂದ್ರೆ ಏನು ಮಾಡಬಹುದು ಅಂತೀರ ಸಮಗ್ರವಾಗಿ? ನಾವು ಈವರೆಗೆ ಚರ್ಚೆ ಮಾಡಿದ್ರಲ್ಲಿ ವಿಶೇಷವಾಗಿ ರಸಗೊಬ್ಬರಗಳ ಕಡೆನೆ ನಾವು ಧ್ಯಾನವನ್ನು ಕೊಟ್ಟಿವಿ. ಆದರೆ ಇದಕ್ಕೆ ಹಿನ್ನೆಲೆಯಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗ್ತದೆ. ಅಂದ್ರೆ ಪೋಷಣೆ ಸಲುವಾಗಿ ಇದಕ್ಕೆ ಸಾಕಷ್ಟು 2 ವರ್ಷಕ್ಕೊಮ್ಮಾದ್ರೂ ಕೆರೆ ಹೋಳನ್ನು ಕೊಡಬೇಕಾಗ್ತದೆ. ಹಸಿರು ಅಥವಾ ಹಸಿರೆಲ್ಲ ಗೊಬ್ಬರವನ್ನ ಬಾಳೆ ಬೆಳೆಯೋಕ್ಕಿಂತ ಮುಂಚೆ ಕೊಡಬೇಕು. ತಕ್ಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಗೂ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ಕೊಡಬೇಕಾಗ್ತದೆ. ಮತ್ತು ಮಣ್ಣು ಪರೀಕ್ಷೆ ಮತ್ತು ಬೆಳವಣಿಗೆ ಪ್ರಾರಂಭದ ಹಂತದಲ್ಲಿ ನಾವು ಎಲೆಗಳ ಪರೀಕ್ಷೆಯನ್ನು ಮಾಡಿಸಿದ್ರು ಕೂಡ ಅದರಿಂದ ಕೆಲವೊಂದು ಲಾಭಗಳನ್ನ ನಾವು ಕಂಡುಕೊಳ್ಳಬಹುದು. ವಿಶೇಷವಾಗಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಏನಾದರೂ ಇದ್ದರೆ ಅದನ್ನು ನಾವು ಮೊದಲೇ ತಿಳ್ಕೊಂಡು ನಿವಾರಿಸಿಕೊಂಡ್ರೆ ನಮಗೆ ಅದರಿಂದ ಹೆಚ್ಚಿನ ಲಾಭ ಆಗ್ತದೆ. ಆದರೆ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡುವಾಗ ಮಾತ್ರ ಅನೇಕ ಸೂಕ್ಷ್ಮ ಪೋಷಕಾಂಶಗಳು ಈ ಉಳ್ಳಂತಹ ಮಿಶ್ರಣವನ್ನು ನಾವು ಉಪಯೋಗಿಸದೆ ಇರುವುದು ಒಳ್ಳೆಯದು. ಯಾಕಂದರೆ ಸಾಮಾನ್ಯ 1 ಅಥವಾ 2 ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಉಂಟಾಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ 3-4 ಸೂಕ್ಷ್ಮ ಪೋಷಕಾಂಶಗಳನ್ನು ಒಟ್ಟಿಗೆ ಕೊಡೋದು ಬೇಕಾಗಿಲ್ಲ. ಇಷ್ಟಾಗಿ ಒಟ್ಟಿಗೆ ಕೊಟ್ಟರೆ ಅವು ಪರಸ್ಪರ ತಾಕಲಾಟದಿಂದ ಯಾವುದೂ ಸಿಗೋದಿಲ್ಲ, ಸಿಗಲಾರದ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ನಾವು ನೇರವಾಗಿ ಕಣ್ಣಿಗೆ ಕಾಣುವಂಥ ಕೆಲವು ಕೊರತೆಯ ಲಕ್ಷಣ ಅಥವಾ ಎಲೆ ಅಥವಾ ಮಣ್ಣಿನ ಪರೀಕ್ಷೆ ಮೇಲೆ ನಮ್ಮ ತೋಟದಲ್ಲಿ ಯಾವ ಪೋಷಕಾಂಶಗಳು ಕೊರತೆ ಇರಲಿಕ್ಕೆ ಸಾಧ್ಯತೆ ಅದನ್ನು ಮಾತ್ರ ಸಿಂಪಡಣೆ ಮಾಡಿದರೆ ಒಳ್ಳೆಯದು. ಅದನ್ನು ರೈತರು ಗಮನಿಸಬೇಕು. ಮುಖ್ಯವಾಗಿ ಎಲೆ ಪರೀಕ್ಷೆ ಮತ್ತು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಿರ್ಧರಿಸ್ಕೋಬೇಕಾದ್ರೆ. ಹೌದು, ನಾವು ಇದರ ಸೇವೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಉಪಲಬ್ಧ ಇದೆ, ಅವರು ಇದರ ಲಾಭವನ್ನು ಪಡೆದು ಇದಕ್ಕೆ ನಾವು ತಕ್ಕ ಶಿಫಾರಸನ್ನು ಕೂಡ ಕೊಡ್ತೀವಿ. ಇದರ ಲಾಭವನ್ನು ರೈತರು ಪಡೆಯಬೇಕು. ಈಗ ನಮ್ಮ ರೈತರು ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ನಿಮ್ಮನ್ನು ಯಾವ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅಂತೀರಿ? ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರು ಹೆಸರುಘಟ್ಟದಲ್ಲಿರ್ತಾರೆ. ಅವರ ದೂರವಾಣಿ ಸಂಖ್ಯೆ 284-66-420. ಇನ್ನೊಂದು ಸರಿ ಹೇಳ್ತೀನಿ, 284-66-420. STD ಕೋಡ್ ಸಂಖ್ಯೆ 080 080. ಇವರಲ್ಲಿ ತಾವು ವಿಚಾರಿಸಿದ್ರೆ ನಮಗೆ ಹೆಚ್ಚಿನ ಮಾಹಿತಿ ಇದರಲ್ಲಿ ಸಿಗಲು ಸಾಧ್ಯ ಇದೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಬಾಳೆ ಬೆಳೆಯಲ್ಲಿ ಯಾವ ರೀತಿಯಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಕೋಟೂರ್ ಅವರೇ ಉತ್ತಮವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್. ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಶಿವಪುತ್ರ ಕೋಟೂರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ಈಗ ಕೇಳುವ ಹಸಿರು ಗೊಬ್ಬರದ ಬಗ್ಗೆ ಮಾಹಿತಿಗಳನ್ನು. ಇತ್ತೀಚಿನ ವರ್ಷಗಳಲ್ಲಿ ಬೆಳೆಗಳ ಇಳುವರಿ ಮಟ್ಟ ಗಮನಾರ್ಹವಾಗಿ ಕಡಿಮೆ ಆಗ್ತಾ ಇದೆ. ಇದು ಒಂದು ಆತಂಕಕಾರಿ ಬೆಳವಣಿಗೆ. ಮಣ್ಣಿನ ಫಲವತ್ತತೆ ಮತ್ತು ಅದರ ಉತ್ಪಾದಕತೆ ಕಡಿಮೆ ಆಗ್ತಾ ಇರೋದು ಇದಕ್ಕೆ ಮುಖ್ಯವಾದ ಕಾರಣ. ಹೆಚ್ಚುತ್ತಾ ಇರುವಂಥ ಜನಸಂಖ್ಯೆಯ ಬೇಡಿಕೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಮಾಡೋದಕ್ಕೆ ಕೇವಲ ರಸಗೊಬ್ಬರವನ್ನು ಮಾತ್ರ ಬಳಸಿ ಈ ಸಾಂದ್ರ ಬೇಸಾಯ ಪದ್ಧತಿಗಳಿಗೆ ಮೊರೆ ಹೋಗ್ತಾ ಇರೋದು ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದ ಮೇಲೆ ಅಗಾಧ ದುಷ್ಪರಿಣಾಮ ಉಂಟಾಗುವುದಕ್ಕೆ ಕಾರಣ ಆಗಿದೆ. ಮಣ್ಣಲ್ಲಿ ಸಾವಯವ ಪದಾರ್ಥ ಕಡಿಮೆ ಆಗ್ತಾ ಇದೆ. ಇದು ವಿವಿಧ ಬಗೆಯ ಸಮಸ್ಯೆಗಳನ್ನು ನಮಗೆ ಉಂಟು ಮಾಡ್ತಾ ಇದೆ. ಇದಕ್ಕಾಗಿಯೇ ನಾವು ಸಾವಯವ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ರೈತರು ಜಾನುವಾರುಗಳನ್ನು ಸಾಕೋದನ್ನು ಕೂಡ ಕಡಿಮೆ ಮಾಡಿದರೆ ಇದರಿಂದ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಆದ್ದರಿಂದ ಮಣ್ಣಿಗೆ ಸೇರಬೇಕಾದಂಥ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚೋದರಲ್ಲಿ ಮತ್ತು ಅದನ್ನು ಕಾಪಾಡಿಕೊಳ್ಳೋದರಲ್ಲಿ ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಮಣ್ಣಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಧರ್ಮಗಳನ್ನು ಉತ್ತಮಗೊಳಿಸುವಂಥ ಉದ್ದೇಶದಿಂದ ಸಸ್ಯದ ಎಲೆಗಳನ್ನು ಮತ್ತು ಮೃದುಕಾಂಡಗಳನ್ನು ಮಣ್ಣಿಗೆ ಸೇರಿಸುವಂಥ ಕ್ರಿಯೆಗೆ ಹಸಿರು ಗೊಬ್ಬರ ಅಂತ ನಾವು ಕರಿತೀವಿ. ಯಾವುದೇ ಹಸಿರು ಬೆಳೆಯನ್ನು ಬೆಳೆದು ಇಡೀ ಬೆಳೆಯನ್ನು ಮಣ್ಣಿಗೆ ಸೇರಿಸಿದರೆ ಅದನ್ನು ಹಸಿರು ಗೊಬ್ಬರ ಅಂತ ಕರೀತಾರೆ. ಹಸಿರೆಲೆಗಳನ್ನು ಮಾತ್ರ ಸೇರಿಸಿದರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಕರೀತಾರೆ. ಇನ್ನು ಹಸಿರು ಗೊಬ್ಬರದಲ್ಲಿರುವಂಥ ವಿಧಗಳಿಗೆ ಬಂದರೆ ಸ್ಥಳದಲ್ಲೇ ಬೆಳೆಸುವಂಥ ಹಸಿರು ಗೊಬ್ಬರ, ಹಸಿರು ಗೊಬ್ಬರವನ್ನು ಹಾಕಬೇಕು ಅಂದ್ಕೊಂಡಿರುವಂಥ ಭೂಮಿನಲ್ಲೇ ಸಸ್ಯಗಳನ್ನು ಬೆಳೆದು ಕೆಲ ವಾರಗಳ ನಂತರ ಅವುಗಳನ್ನು ಅದೇ ಭೂಮಿಯ ಮಣ್ಣಲ್ಲಿ ಸೇರಿಸುವಂಥ ಪದ್ಧತಿಗೆ ಸ್ಥಳದಲ್ಲೇ ಬೆಳೆಯುವಂಥ ಹಸಿರು ಗೊಬ್ಬರ ಅಂತ ಕರೀತಾರೆ. ಉದಾಹರಣೆಗೆ ಸೆಣಬು, ಸೆಸ್ಬೇನಿಯ, ದೈಂಚ, ಹೆಸರು, ಉದ್ದು, ಅವರೆ, ಹುರುಳಿ ಇವು ಹಸಿರು ಗೊಬ್ಬರಕ್ಕೆ ಬಳಸುವಂಥ ಬೆಳೆಗಳು. ಇನ್ನು ಹಸಿರೆಲೆ ಗೊಬ್ಬರ ಅಂದರೆ ಬದುವಿನ ಮೇಲೆ ಬೇಲಿಗುಂಟ, ಬೇಸಾಯಕ್ಕೆ ಉಪಯೋಗಕ್ಕೆ ಬಾರದೇ ಇರುವಂಥ ಭೂಮಿನಲ್ಲಿ, ಜೊತೆಗೆ ಅಡವಿನಲ್ಲಿ ಬೆಳೆದಂಥ ಗಿಡ ಮರಗಳ ಎಲೆ ಮತ್ತು ಮೃದುಕಾಂಡಗಳನ್ನು ತಂದು ಮಣ್ಣಿಗೆ ಸೇರಿಸಿದರೆ ಅದನ್ನು ಹಸಿರೆಲೆ ಗೊಬ್ಬರ ಹಾಕೋದು ಅಂತ ಕರೀತಾರೆ. ಉದಾಹರಣೆಗೆ ಗ್ಲಿರ್ಸೀಡಿಯಾ, ಹೊಂಗೆ, ಬೇವು, ಎಕ್ಕೆ, ಸುಬಾಬುಲ್ಲು ಇವು ಈ ಹಸಿರೆಲೆ ಗೊಬ್ಬರಕ್ಕೆ ಬಳಸುವಂಥ ಗಿಡಮರಗಳು. ಇನ್ನು ಹಸಿರು ಗೊಬ್ಬರದಿಂದ ಆಗುವಂಥ ಲಾಭಗಳು ಅಂದರೆ ಮಣ್ಣಲ್ಲಿ ಸಾವಯವ ಅಂಶವನ್ನು ಇವು ಹೆಚ್ಚಿಸ್ತವೆ. ಇದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮವಾಗಿ ಇಳುವರಿ ಹೆಚ್ಚಾಗುತ್ತೆ. ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾಗುವಂಥ ಪೋಷಕಾಂಶಗಳನ್ನು ನಾವು ಮಣ್ಣಲ್ಲಿ ಹೆಚ್ಚಿಸ್ಬೋದು. ಉತ್ತಮ ಮಣ್ಣಿನ ರಚನೆಗೆ ಇವು ಸಹಕಾರಿಯಾಗ್ತವೆ. ಜೇಡಿ ಭೂಮಿನಲ್ಲಿ ಮಣ್ಣನ್ನು ಹಗುರಗೊಳಿಸಿ ಗಾಳಿಯಾಡುವಂತೆ ಇವು ಮಾಡ್ತವೆ. ಇಂತಹ ಮಣ್ಣಲ್ಲಿ ಹೆಚ್ಚಿನ ನೀರು ಬಸಿಹೋಗೋದಕ್ಕೆ ಸಮಸ್ಯೆ ಇದ್ದು ಬಸಿಯುವಿಕೆಯನ್ನು ಇದರಿಂದ ನಾವು ಉತ್ತಮಗೊಳಿಸ್ಬೋದು. ಮರಳು ಮಿಶ್ರಿತ ಮಣ್ಣಲ್ಲಿ ಹೆಚ್ಚಿನ ನೀರಿನ ಶೇಖರಣೆಗೆ ಇವು ಅನುಕೂಲ ಮಾಡಿಕೊಡ್ತವೆ. ಹಸಿರು ಗೊಬ್ಬರದ ಬೆಳೆ ಅಥವಾ ಗಿಡ ತನ್ನ ಆಳವಾದ ಬೇರಿನಿಂದ ಭೂಮಿಯ ಒಳಪದರಿನಿಂದ ಬೆಳೆಗೆ ಸಿಗಲಾರದಂಥ ಪೋಷಕಾಂಶಗಳನ್ನು ತೆಗೆದುಕೊಳ್ಳುತ್ತೆ. ಹಸಿರು ಗೊಬ್ಬರವನ್ನು ಭೂಮಿಗೆ ಸೇರಿಸಿದಾಗ ಪೋಷಕಾಂಶಗಳನ್ನು ಮೇಲ್ಪದರಕ್ಕೆ ಸೇರಿಸಿದಂತಾಗಿ ಅವು ಬೆಳೆಗಳಿಗೆ ಲಭ್ಯವಾಗ್ತವೆ. ಮಣ್ಣಿನ ಕೆಳಪದರಕ್ಕೆ ಸೋರಿ ಹೋಗಿರುವಂಥ ಪೋಷಕಾಂಶಗಳನ್ನು ಹೀರಿ ತಮ್ಮಲ್ಲಿ ಹಿಡಿದಿಟ್ಕೊಂಡು ಪುನಃ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಪೋಷಕಾಂಶಗಳು ವೃದ್ಧಿಯಾಗ್ತವೆ. ಇನ್ನು ಮಳೆ ನೀರು ರಭಸವಾಗಿ ಹರಿದು ಹೋಗದಂತೆ ತಡೆದು ಮಣ್ಣಿನ ಒಳಗೆ ಇಂಗುವಂತೆ ಮಾಡ್ತವೆ, ಮಣ್ಣಿನ ಕೊರತವನ್ನು ತಡಿತವೆ. ಇನ್ನು ಮಣ್ಣಲ್ಲಿ ಸಾರಜನಕದ ಪ್ರಮಾಣ ಕೆಳಮಟ್ಟದಲ್ಲಿದ್ದು ದ್ವಿದಳ ಧಾನ್ಯ ಬೆಳೆಗಳನ್ನು ಹಸಿರು ಗೊಬ್ಬರವಾಗಿ ಬೆಳೆದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸಿ ಸಾರಜನಕದ ಅಂಶ ಹೆಚ್ಚಾಗೋದಕ್ಕೆ ಇವು ಅನುಕೂಲವನ್ನು ಮಾಡಿಕೊಡ್ತವೆ. ಇನ್ನು ಸೂಕ್ತ ವಾತಾವರಣದಲ್ಲಿ ಹಸಿರು ಗೊಬ್ಬರದಿಂದ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 60-100 ಕಿಲೋಗ್ರಾಂನಷ್ಟು ಸಾರಜನಕ ಸ್ಥಿರೀಕರಣ ಆಗುತ್ತೆ ಅಂತ ಕಂಡುಬಂದಿದೆ. ಇನ್ನು ಮಣ್ಣಿನಲ್ಲಿ ರಂಜಕದ ಲಭ್ಯತೆ ಕಡಿಮೆ ಇದ್ದು ಹಸಿರು ಗೊಬ್ಬರವನ್ನು ಮಣ್ಣಿಗೆ ಬೆರೆಸಿದ ನಂತರ ನಡೆಯುವಂಥ ಕ್ರಿಯೆಯಲ್ಲಿ ಅಣುಜೀವಿಗಳು ಸಾವಯವ ಆಮ್ಲವನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಈ ಆಮ್ಲಗಳು ಸ್ಥಿರೀಕರಣಗೊಂಡಂಥ ರಂಜಕವನ್ನು ಕರಗಿಸಿ ಬೆಳೆಗಳು ಉಪಯೋಗಿಸುವಂಥ ರೂಪಕ್ಕೆ ತರ್ತವೆ. ಇನ್ನು ಮಣ್ಣಲ್ಲಿ ಪೊಟ್ಯಾಷು, ಕ್ಯಾಲ್ಸಿಯಮ್ಮು, ಮೆಗ್ನೇಷಿಯಮ್ಮು, ಕಬ್ಬಿಣ, ಸತು ಮುಂತಾದಂಥ ಸಸ್ಯ ಪೋಷಕಾಂಶಗಳ ಲಭ್ಯತೆ ಕೂಡ ಇದರಿಂದ ಹೆಚ್ಚಾಗುತ್ತೆ. ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳೆದು ಭೂಮಿಗೆ ಬೆರೆಸಿದ ನಂತರ ಆ ಬೆಳೆಗಳಿಗೆ ಅಷ್ಟೇ ಅಲ್ಲದೆ ಆನಂತರ ನಾವು ತೆಗೆದುಕೊಳ್ಳುವಂಥ ಬೆಳೆಗಳಿಗೂ ಕೂಡ ಇದರಿಂದ ಪ್ರಯೋಜನ ಆಗುತ್ತೆ. ಬಹುಕಾಲದವರೆಗೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬಹುದು. ಇನ್ನು ಸೋಡಿಯಂ ಹೆಚ್ಚಾಗಿರುವಂಥ ಮಣ್ಣಲ್ಲಿ ನಿರಂತರವಾಗಿ 4-5 ಸಾರಿ ಹಸಿರು ಗೊಬ್ಬರದ ಬೆಳೆಯನ್ನು, ವಿಶೇಷವಾಗಿ ದೈಂಚವನ್ನು ಬೆಳೆಯೋದರಿಂದ ಭೌತಿಕ ಗುಣಧರ್ಮಗಳು ಉತ್ತಮವಾಗ್ತವೆ. ಜೊತೆಗೆ ಈ ಹಾನಿಯನ್ನು ಉಂಟು ಮಾಡುವಂಥ ಸೋಡಿಯಂ ಕೂಡ ಬಸಿದು ಹೋಗುತ್ತೆ. ಕ್ಷಾರ ಮಣ್ಣುಗಳ ಸುಧಾರಣೆಯಲ್ಲೂ ಕೂಡ ಈ ಹಸಿರು ಗೊಬ್ಬರದ ಬೆಳೆಗಳು ಮಹತ್ತರ ಪಾತ್ರವನ್ನು ವಹಿಸ್ತವೆ. ಹಸಿರು ಗೊಬ್ಬರಗಳಿಂದ 15-20% ಬೆಳೆ ಇಳುವರಿ ಕೂಡ ಹೆಚ್ಚಾಗುತ್ತೆ. ಹಸಿರು ಗೊಬ್ಬರದಿಂದ ಭತ್ತದ ಕಾಳಿನಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಅಂಶ ಹೆಚ್ಚಾಗೋದು ಕಂಡುಬಂದಿದೆ. ಬೇವು ಮತ್ತು ಹೊಂಗೆ ಹಸಿರೆಲೆ ಗೊಬ್ಬರಗಳು ಕೀಟ ಮತ್ತು ರೋಗ ನಿಯಂತ್ರಿಸುವಂಥ ಗುಣವನ್ನು ಹೊಂದಿದವೆ. ಇನ್ನು ಈ ಹಸಿರು ಗೊಬ್ಬರದ ಬೆಳೆಗಳ ವೈಶಿಷ್ಟ್ಯಗಳು ಯಾವ ರೀತಿ ಇರಬೇಕು ಅಂದರೆ ಅವು ಬೇಗ ಬೆಳೆಯುವಂತಿರಬೇಕು, ಹೆಚ್ಚಿನ ಹಸಿರು ಪದಾರ್ಥವನ್ನು ಕೊಡುವಂತಿರಬೇಕು, ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರಬೇಕಾಗತ್ತೆ, ಬೇರುಗಳು ಆಳವಾಗಿರಬೇಕಾಗತ್ತೆ, ಹೆಚ್ಚು ಎಲೆಗಳನ್ನು ಮತ್ತು ಎಳೆ ಟೊಂಗೆಗಳನ್ನು ಅವು ಹೊಂದಿರಬೇಕಾಗತ್ತೆ, ಜೊತೆಗೆ ಅವು ಮೃದುವಾಗಿರಬೇಕಾಗತ್ತೆ, ನಾರಿನಾಂಶ ಕಡಿಮೆ ಇರಬೇಕಾಗತ್ತೆ, ಕಡಿಮೆ ಅವಧಿಯಲ್ಲಿ ಎಲೆಗಳು ಕಳೆಯುವಂಥ ಗುಣವನ್ನು ಹೊಂದಿರಬೇಕು, ನೀರಿನ ಬೇಡಿಕೆ ಕಡಿಮೆ ಇರಬೇಕಾಗತ್ತೆ, ತೇವಾಂಶದ ಕೊರತೆಯಾದರೂ ಕೂಡ ಹೆಚ್ಚು ಎಲೆ ಕಾಂಡವನ್ನು ಹೊಂದುವಂಥ ಗುಣವನ್ನು ಅವು ಹೊಂದಿರಬೇಕಾಗತ್ತೆ. ಇನ್ನು ಹಸಿರು ಗೊಬ್ಬರಕ್ಕೆ ದ್ವಿದಳ ಬೆಳೆಯನ್ನು ಬೆಳೆದರೆ ಪ್ರತಿಕೂಲ ಮಣ್ಣಿನ ಪರಿಸ್ಥಿತಿಯಲ್ಲೂ ಕೂಡ ಅವು ಅಧಿಕ ಬೇರಿನ ಗಂಟುಗಳನ್ನು ಉತ್ಪಾದಿಸುವಂತಿರಬೇಕು, ಕೀಟ ಹಾಗೂ ರೋಗ ಬಾಧೆಗೆ ನಿರೋಧಕ ಶಕ್ತಿಯನ್ನು ಕೂಡ ಅವು ಹೊಂದಿರಬೇಕಾಗತ್ತೆ. ಹಾಗೆಯೇ ಬಹು ಉಪಯೋಗಿ ಬೆಳೆಯಾಗಿರಬೇಕು. ಇನ್ನು ಕೃಷಿನಲ್ಲಿ ಹಸಿರು ಅಥವಾ ಹಸಿರಲೆ ಗೊಬ್ಬರಗಳನ್ನು ಬೆಳೆಯುವಂಥ ವಿಧಾನಗಳಿಗೆ ಬಂದರೆ ಮುಖ್ಯ ಬೆಳೆಗಿಂತ ಮೊದಲು ಬೆಳೆಸುವಂಥ ವಿಧಾನ ಬಹಳ ಮುಖ್ಯವಾದಂಥದ್ದು. ಹಸಿರು ಗೊಬ್ಬರದ ಬೆಳೆಯನ್ನು ಮುಖ್ಯ ಬೆಳೆಗಿಂತ 3-4 ತಿಂಗಳ ಮೊದಲು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಪ್ರತಿ ಎಕರೆಗೆ ಹೆಚ್ಚು ಬೀಜಗಳನ್ನು ಬಿತ್ತಬೇಕಾಗತ್ತೆ. ಸಸ್ಯಗಳಲ್ಲಿ ಹೂ ಬಂದ ನಂತರ ಕಿತ್ತು ಅವುಗಳನ್ನು ಮಣ್ಣಿಗೆ ಸೇರಿಸಬೇಕು. 4-6 ವಾರದಲ್ಲಿ ಸಾವಯವ ಪದಾರ್ಥಗಳು ಸಾಕಷ್ಟು ಕಳಿತಿರುತ್ತವೆ. ಮಣ್ಣಲ್ಲಿ ತೇವಾಂಶ ಕಡಿಮೆ ಇದ್ದರೆ ನೀರನ್ನು ಒದಗಿಸಬೇಕಾಗತ್ತೆ. ಆ ನಂತರ ನೆಲವನ್ನು ಹದ ಮಾಡಿ ಮುಖ್ಯ ಬೆಳೆಯನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು ಬೇರೆ ಸ್ಥಳದಲ್ಲಿ ಬೆಳೆದು ಹಸಿರು ಗೊಬ್ಬರ ಮಾಡುವಂಥ ವಿಧಾನ ಕೂಡ ಇದೆ. ಹಸಿರು ಗೊಬ್ಬರದ ಬೆಳೆಗಳನ್ನು ಹತ್ತಿರದ ಹೊಲ ಗದ್ದೆಗಳ ಸುತ್ತ ಬೆಳೆದು ಅವಶ್ಯಕ ಇರುವಂಥ ಸ್ಥಳಕ್ಕೆ ತಂದು ಮಣ್ಣಿಗೆ ಸೇರಿಸಬಹುದು. ಅದರಂತೆಯೇ ಬದುವಿನ ಮೇಲೆ ಅಥವಾ ಬೇರೆ ಪ್ರದೇಶದಲ್ಲಿ ಬೆಳೆದಂಥ, ವಿಶೇಷವಾಗಿ ಬೇಸಾಯಕ್ಕೆ ಸೂಕ್ತವೆನಿಸಿದ ಭೂಮಿಯಲ್ಲಿ ಬೆಳೆದಂಥ, ಅಡವಿ ಬೆಟ್ಟಗಳಲ್ಲಿ ಬೆಳೆದಂಥ ಗಿಡ ಮರಗಳ ಎಲೆ ಮತ್ತು ಮೃದುಕಾಂಡಗಳನ್ನು ತಂದು ಮಣ್ಣಿಗೆ ಸೇರಿಸಬಹುದು. ಉದಾಹರಣೆಗೆ ಗ್ಲೇರಿಸೀಡಿಯಾ, ಹೊಂಗೆ, ಬೇವು, ಎಕ್ಕ ಮುಂತಾದಂಥ ಗಿಡ ಮರಗಳ ಹಸಿರಲೆ ಮತ್ತು ಮೃದುಕಾಂಡಗಳನ್ನು ನಾವು ಈ ಒಂದು ವಿಧಾನದಲ್ಲಿ ಬಳಸ್ಕೋಬಹುದು. ಇನ್ನು ಮುಖ್ಯ ಬೆಳೆ ಜೊತೆಯಲ್ಲಿ ಕೂಡ ಹಸಿರು ಗೊಬ್ಬರದ ಬೆಳೆಯನ್ನು ನಾವು ಬೆಳೆಯಬಹುದು. ಕಬ್ಬು, ಭತ್ತದಂತಹ ಬೆಳೆಗಳಲ್ಲಿ ಸೆಣಬು, ಸಸ್ಬೇದಿಯಾದಂತಹ ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳೆದು 5-6 ವಾರದ ನಂತರ ಅವನ್ನು ಮಣ್ಣಿಗೆ ಸೇರಿಸಬಹುದು. ಉದಾಹರಣೆಗೆ ಕಬ್ಬನ್ನು ನೆಟ್ಟೊಡನೆ ಸೆಣಬನ್ನು ನಾವು ಬಿತ್ತನೆ ಮಾಡಬಹುದು. 6-7 ವಾರದ ನಂತರ ನಾವು ಸೆಣಬನ್ನು ಕೀಳಬಹುದು. ಕಬ್ಬಿನ ಬೆಳೆಯಿಂದ ಸ್ವಲ್ಪ ಅಂತರದಲ್ಲಿ ಅವುಗಳನ್ನು ಉತ್ತು ತೆಳುವಾಗಿ ಮಣ್ಣೇರಿಸಬೇಕಾಗತ್ತೆ. ಇನ್ನು ಬಿತ್ತಿದ ಕೂಡಲೇ ಸೆಣಬಿನ ಬೀಜಗಳನ್ನು ಬಿತ್ತಿ 5-6 ವಾರ ಆದಮೇಲೆ ಈ ಹಲಿಗೆಯನ್ನು ಎಳೆಯೋದ್ರಿಂದ ಕೂಡ ಸೆಣಬಿನ ಸಸಿಗಳು ಮುರಿದು ಮಣ್ಣಲ್ಲಿ ಸೇರಿಕೊಳ್ತವೆ. ಇನ್ನು ಮುಖ್ಯ ಬೆಳೆ ಜೊತೆಯಲ್ಲಿ ಹಸಿರು ಗೊಬ್ಬರದ ಬೆಳೆಯನ್ನು ಬೆಳೆಯುವಾಗ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಈ ಹಸಿರು ಗೊಬ್ಬರದ ಬೆಳೆಯಿಂದ ಉಂಟಾಗುವಂಥ ನೆರಳು ಮುಖ್ಯ ಬೆಳೆ ಮೇಲೆ ಬಿದ್ದು ಆ ಮುಖ್ಯ ಬೆಳೆಯ ಬೆಳವಣಿಗೆ ಕುಂಠಿತ ಆಗುವಂತಿರಬಾರದು. ಇನ್ನು ಹಸಿರು ಗೊಬ್ಬರದ ಬೆಳೆಯನ್ನು ಮಣ್ಣಿಗೆ ಸೇರಿಸಿದ ನಂತರ ಅದು ಕಳೆಯೋದಕ್ಕೆ ಬೇಕಾಗುವಷ್ಟು ತೇವಾಂಶ ಮಣ್ಣಲ್ಲಿರುವಂತೆ ನಾವು ನೋಡ್ಕೋಬೇಕು. ಹಸಿರು ಗೊಬ್ಬರದ ಬೆಳೆಯನ್ನು ಮಣ್ಣಿಗೆ ಸೇರಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರವನ್ನು ಪೂರೈಸುವುದು ಒಳ್ಳೆಯದು. ಇದುವರೆಗೆ ಹಸಿರು ಗೊಬ್ಬರದ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚಿಮೆಂಟ್ 11,750 ರೂಪಾಯಿಗಳಿಂದ 22,600 ರೂಪಾಯಿಗಳು, ಅರೇಬಿಕಾ ಚೆರ್ರಿ 12,200 ರೂಪಾಯಿಗಳಿಂದ 12,500 ರೂಪಾಯಿಗಳು, ರೋಬಸ್ಟಾ ಪಾರ್ಚಿಮೆಂಟ್ 19,000 ರೂಪಾಯಿಯಿಂದ 19,300 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,900 ರೂಪಾಯಿಗಳಿಂದ 11,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಿಧನ ಸುದ್ದಿ. ಮೈತಾಡಿ ಗ್ರಾಮ ಕಾರಳಾನ ಮುಂಡಾ ಚಾಡೀರ ಡಾಲಿ ಅಚ್ಚಯ್ಯ ಅಯ್ಯಂಗ ಇಂದು ಬೈಟಪ್ಪಕ್ಕ ಮರಣಪಟ್ಟಿತ್ತು. 55 ಬೈತ್ರ ಮುಂಡಾ ಚಾಡೀರ ಡಾಲಿ ಅಚ್ಚಯ್ಯ ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಮಜ್ಜಾನ 12 ಗಂಟೆಕ್ಕೂ ಮುಂಡಾ ಚಾಡೀರ ಒಕ್ಕ ತೂಟಂಗಳತ್ತು ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ವಾರೆಕೋರೆನ ತಿದ್ದಿ ತೀಡಿ ಹಂಗೆ ಒಳ್ಳ ಸಮಾಜ ನಿರ್ಮಾಣ ಆಕೆ ಪತ್ರಕರ್ತರ ಪಾತ್ರ ಮಹತ್ತರಾತ ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ಯಾಟೆನ ಪತ್ರಿಕಾಭವನಲ್ಲಿ ಕೊಡಗು ಪ್ರೆಸ್ ಕ್ಲಬ್ 26ನೇ ವಾರ್ಷಿಕೋತ್ಸವದ ಅಂಗ ಆಗಿ ಪ್ರೆಸ್ ಕ್ಲಬ್ ಡೇ ಕಾರ್ಬಾರ್ಲಿ ಗಣ್ಯರು ಅಭಿಪ್ರಾಯಪಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಅವು ಒತ್ತಡದ ಬದುಕಿಗೆ ವಿರಾಮ ನೀಡಿ ಉಲ್ಲಾಸ ಪಡುವ ಬಗೆಯಲ್ಲಿ ಈ ಕಾರ್ಯಕ್ರಮ ರೂಪಿಸಲಾಗುತ್ತು. ಕಾರ್ಯನಿರತ ಪತ್ರಕರ್ತರ ಸಂಘ ಹಂಗೆ ಪ್ರೆಸ್ ಕ್ಲಬ್ ಒಂದಾಗಿ ನಡೆಯೋಕ್ಕೂ ಇದರಿಂದ ಪತ್ರಕರ್ತರಲ್ಲಿ ಒಗ್ಗಟ್ಟು ಜಾಸ್ತಿಯಾದೆ ಅಂತ ಅವು ಹೇಳ್ದು. ಈ ಕಾರ್ಬಾರ್ಲಿ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿಗ ಎಂಕೆ ಆದರ್ಶ್ ಸೇರಿದಂಗೆ ಹಿರಿಯ ಉಪಾಧ್ಯಕ್ಷ ನವೀನ್ ಡಿಸೋಜಾ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಬೆಂಗಳೂರಿನ ಬಣ್ಣೀರ್ಘಟ್ಟದ ಹೆಸರು ಪರ್ದ ಪೋರ್ಟಿಸ್ ಆಸ್ಪತ್ರೆ ಕಡೆಯಿಂದ ಜನವರಿ 5ರಂದು ಮೊಣಕಾಲು ಮತ್ತೆ ಹಿಪ್ಗೆ ಪುಕ್ಕಟೆ ಆಗಿ ಶಿಬಿರ ಮಡಿಕೇರಿಲಿ ನಡೆದಿದೆ. ಪ್ಯಾಟೆನ ರೇಸ್ ಕೋರ್ಸ್ ರಸ್ತೆನ ಹರ್ಷ ಹೆಲ್ತ್ ಕೇರ್ ಕ್ಲಿನಿಕ್ಲಿ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಶಿಬಿರ ನಡೆದಿದೆ. ಮಡಿಕೇರಿ ECHS ಪಾಲಿ ಕ್ಲಿನಿಕ್ಲಿ ಜನವರಿ 2ನೇ ತಾರೀಕಿನಂದು ಹಲ್ಲಿನ ಡಾಕ್ಟರ್ ಇರ್ದುಳೆತ ಮಾಹಿತಿ ಸಿಕ್ಕಿಟ್ಟು. ಭಾರತೀಯ ಸೇನೆಯಲ್ಲಿ ಚಾಕ್ರಿ ಮಾಡುತ್ತಿದ್ದ ಸಮಯದಲ್ಲಿ ಸೇನಾ ವಾಹನ ಅಪಘಾತದಲ್ಲಿ ಗಾಯ ಆಗಿದ್ದ ಸೋಮರ್ಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ದಿವೀನ್ ಸೇನಾ ಆಸ್ಪತ್ರೆಯಲ್ಲಿ ಇಂದು ತೀರಿ ಹೋದ ಅವರ ಪಾರ್ಥಿವ ಶರೀರನ ಅಂತಿಮ ವಿಧಿವಿಧಾನ ನೆರವೇರಿಸಿದ ಜಾಗಕ್ಕೆ ಮತ್ತೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಒದಗಿಸಿದ ಬಗೆಯಲ್ಲಿ ಬೇಕಾದ ವ್ಯವಸ್ಥೆನ ಕಲ್ಪಿಸುವ ಹಂಗೆ ಶಾಸಕ ಡಾ ಮಂತರ್ಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಧಿಕಾರಿಗಳೊಟ್ಟಿಗೆ ಆಲೂರು ಸಿದ್ದಾಪುರ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದೋ. ಗ್ರಾಮಸ್ಥರಿಗೆ ಮತ್ತೆ ದಿವೀನ್ ಅವರ ಕುಟುಂಬಕ್ಕೆ ಶಾಸಕ ಮಂತರ್ಗೌಡ ಅವು ಸಾಂತ್ವನ ಹೇಳಿದೊ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಹಂಗೆ ಕುಶಾನಗರ ಹತ್ರದ ಸಂಸ್ಥೆ ಕಡೆಯಿಂದ ಕಳೆದ ವಾರ ನಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ರ್ಯಾಲಿಗೆ ಸಂಬಂಧಪಟ್ಟ ಹಂಗೆ ಇಂದು ಮಕ್ಕಳ ಮೇಳದ ಲೆಕ್ಕಾಚಾರಣ ಮಂಡಿಸುವ ಸಭೆ ಮತ್ತು ಅಭಿನಂದನಾ ಸಭೆನ ಹತ್ರದ ಸಂಸ್ಥೆನ ಅಧ್ಯಕ್ಷರು ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಜಿಲ್ಲಾ ಸಂಸ್ಥೆನ ಪ್ರಧಾನ ಆಯುಕ್ತರು ಶ್ರೀ ಕೆಟಿ ಬೇಬಿ ಮ್ಯಾಥ್ಯೂ ಜಿಲ್ಲಾ ಸಂಸ್ಥೆ ಹಂಗೆ ಸ್ಥಳೀಯ ಸಂಸ್ಥೆನ ಪದಾಧಿಕಾರಿಗ ಕೂಡಿಯಾಡಿದ್ದು ಅವ್ವ ಕಾವೇರಿನ ನದಿ ಒಡಲಿಗೆ ಕಲುಷಿತ ನೀರು ಬುಡದ ಹಂಗೆ ಸುಂಟಿಕೊಪ್ಪ ಪ್ರೌಢಶಾಲೆನ ವಿದ್ಯಾರ್ಥಿನಿ ಬಾಲವಿಜ್ಞಾನಿ ವಿದ್ಯಾರ್ಥಿನಿ ಎಎಸ್ ಶ್ರೀಶಾ ಮನವಿನ ಮಾಡಿಕೊಂಡಳು. ಕೊಡಗು ಮೈಸೂರು ಲೋಕಸಭಾ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಹಂಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವಕ್ಕೆ ಮನವಿನ ಸಲ್ಲಿಸಿ ವಿದ್ಯಾರ್ಥಿ ಕಾವೇರಿ ನದಿನ ಮಾಲಿನ್ಯತೆಯಿಂದ ಕಲುಷಿತ ಆಗಿದ್ದು ನದಿಯ ಶುದ್ಧತೆನ ಕಾಯುವ ನೆಪ್ಪಲಿ ನದಿಗೆ ಕಲುಷಿತ ನೀರು ಬುಡ್ದನ್ನು ತಡೆಗಟ್ಟು ಹಂಗೆ ಪತ್ರದ ಮೂಲಕ ಮನವಿನ ಮಾಡಿಕೊಂಡಳು. ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನನ ಜನವರಿ 1 ಆಚರಿಸಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾವಾಡಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪ್ಯಾಟೆನ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡ್ಕೊಂಬಕ್ಕೆ ತೀರ್ಮಾನಿಸಿದಳು. ಸರ್ಕಾರಿ ಪ್ರೌಢಶಾಲೆನ ಚಿತ್ರಕಲಾ ಶಿಕ್ಷಕರ ಹಂಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರ ಬಿಡಿಸುವ ಪೈಪೋಟಿನ ಬ್ಯಾರೆ ಬ್ಯಾರೆ ಆಗಿ ಏರ್ಪಾಡು ಮಾಡ್ಕೊಂಬಕ್ಕೆ ನಿರ್ಣಯಿಸಿದಳು. ಈ ಸಭೆಯಲ್ಲಿ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷರು ದೇವದಾಸ್ ನಗರಸಭೆನ ತಾಹೀರ್ ಹಂಗೆ ಇದಕ್ಕೆ ಸಂಬಂಧಪಟ್ಟವು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಅಕಾಡೆಮಿ ಕಡೆಯಿಂದ ಜನವರಿ 7-9 ಮುಟ್ಟ 3 ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿ ಕಚೇರಿಯಲ್ಲಿ ಆಯೋಜನೆ ಮಾಡಿಯಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಇದುವರೆಗೆ ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಅಲ್ರಿ, ಮಗಳ ಮದ್ವೆಗೆ ಇನ್ನೂ ಹಾಲ್ ಬುಕ್ ಮಾಡಿಲ್ಲ. ಎಲ್ಲಾ ತರಹದ ಫೆಸಿಲಿಟಿ ಇರೋ ಹಾಲ್ ಬುಕ್ ಮಾಡ್ಬೇಕು ಕಣೆ. ಅಂತ ಹಾಲ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಮೂರ್ನಾಡು ಬಲಮನಿ ರೋಡ್ ಅಲ್ಲಿ ಕಾಫಿ ಕ್ಯಾಸಲ್ ಕೂರ್ಗ್ ವೈಟ್ ಪೆಟಲ್ ಹಾಲ್ ಇದೆಯಲ್ಲ. ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿ, ಎಲ್ಲಾ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ, ಹೊರಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ, ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್, ರೂಮ್ಸ್ ಎಲ್ಲಾ ಇದೆ. ನಿಮ್ಮ ಸಮಾರಂಭಗಳನ್ನು ವರ್ಣರಂಜಿತಗೊಳಿಸಲು ಕೊಡಗಿನಲ್ಲಿ ದ ಬೆಸ್ಟ್ ಫಂಕ್ಷನ್ ಹಾಲ್ ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311. ರೀ, ನಮ್ ಗೃಹ ಪ್ರವೇಶಕ್ಕೆ ಬಂದ ಎಲ್ರೂ ನಮ್ಮ ಫರ್ನಿಚರ್ ಬಗ್ಗೆನೆ ಕೇಳ್ತಿದ್ರು. ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹೌದು, ಸುನೀತಾ ಫರ್ನಿಚರ್ ನಿಂದ ತಗೊಂಡಿದ್ದು ಒಳ್ಳೇದೇ ಆಯ್ತು. ನಮಗೆ ಬೇಕಾದ ರೀತಿಯಲ್ಲೇ ಎಲ್ಲಾ ಫರ್ನಿಚರ್ ಗಳು ಸಿಗ್ತಲ್ವಾ? ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆ ಸುನೀತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ, ತಾವಕ್ಕರ, ಕಣ್ಣೂರ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕುಶಾಲನಗರದ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ತಮಾಲಜಿ ಟೆಕ್ನಾಲಜಿ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SLC ಆರ್ PUC ಪಾಸ್. ಅಡ್ಮಿಷನ್ ಗಾಗಿ ಕೂಡಲೇ ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480350514. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ನಾಸ್ ಫರ್ನಿಚರ್ ನಲ್ಲಿ ಇಯರ್ ಎಂಡ್ ಮೆಗಾ ಡಿಸ್ಕೌಂಟ್ ಸೇಲ್. ಅಲ್ಮಿರಾ ಮತ್ತು ಡ್ರೆಸ್ಸಿಂಗ್ ಟೇಬಲ್ 8,700 ರೂಪಾಯಿಗೆ, 3-door ವಾರ್ಡ್ರೋಬ್, ಸೋಫಾ ಸೆಟ್, ಟೀಪಾಯ್ 27,500 ರೂಪಾಯಿಗೆ, 6-chair ಗ್ಲಾಸ್ ಡೈನಿಂಗ್ ಟೇಬಲ್ 21,500 ರೂಪಾಯಿಗೆ, 2-door ವಾರ್ಡ್ರೋಬ್, 4x6 ಕಾಟ್ ಫುಲ್ ಸೆಟ್, ಡ್ರೆಸ್ಸಿಂಗ್ ಟೇಬಲ್ 19,900 ರೂಪಾಯಿಗೆ. ನಾಸ್ ಫರ್ನಿಚರ್, ಮಡಿಕೇರಿ. ಮೂರ್ನಾಡು ಬಾರಗ ಗ್ರಾಮದ ಶ್ರೀ ಮಹಾವಿಷ್ಣು ದೇವರ ವಾರ್ಷಿಕ ಉತ್ಸವ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕುಶಾಲನಗರದ ಮೆಡಿಪ್ಲೆಕ್ಸ್ ಅವರ ಸಹಯೋಗದಲ್ಲಿ ಮೈಸೂರಿನ ಪ್ರಸಿದ್ಧ ಕಾಂಗರು ಕೇರ್ ಫರ್ಟಿಲಿಟಿ ಸೆಂಟರ್ ಅವರು ನೂತನವಾಗಿ ತಮ್ಮ ಕ್ಲಿನಿಕ್ ತೆರೆದಿದ್ದು, ಖ್ಯಾತ ಐವಿಎಫ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಹೆಚ್ಕೆ ಇವರು ವಾರದ ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇವರ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9513137817, ಲ್ಯಾಂಡ್ಲೈನ್ 0826273221. ಮಾಂಡವಿ ಮೋಟಾರ್ಸ್ ನೆಕ್ಸಾ, ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡವಿ ಮೋಟಾರ್ಸ್ ನೆಕ್ಸಾ, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವರು ಲಭ್ಯರಿದ್ದು, ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್, ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು, ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲಿರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633611170. ಕೆಳಗರೆ ಗಮನಿಸಿ, ನಾಳೆ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾನು ಮತ್ತು ಕಂಪನಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ಸೌಂದರ್ಯ ಉತ್ಪನ್ನಗಳನ್ನು ಮನೆಯಲ್ಲಿಯೇ ತಯಾರಿಸುವ ಪಲ್ಲವಿ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಸಹನಾ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವಿಕೆಯ ತೊಂದರೆ ಹಾಗೂ ಪರಿಹಾರ. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಬಿಲ್ವಶ್ರೀ ಹಾಗೂ ದರ್ಶನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ. 12:00 ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹರ್ಷ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಸಂಜೆ 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ ಸಮಸ್ಯೆ ಹಾಗೂ ಇದಕ್ಕೆ ಪರಿಹಾರ, ಈ ಕುರಿತು ಕುಶಾಲನಗರದ ಆಯುರ್ವೇದ ವೈದ್ಯರು ಹಾಗೂ ಶಸ್ತ್ರಚಿಕಿತ್ಸರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಪಿಎಸ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಪದ್ಮಾವತಿ ಬಿಎಂ. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡೋಳ ಕುಂಜೀರ ಗಿರೀಶ್ ಭೀಮಯ್ಯ. ನಾಪಕ್ಲು ಕೊಡೋ ಸಮಾಜ ತರ ಬೊಳ್ಳಿನ ಮೇರ ಮಾರಿಪತ್ ಸಂಸ್ಕೃತಿದ ತರಾವರಿ ಕಲೆರ ಕೂಡೆ ಕೊಡವ ವಾಲಗ ಪಿಂಜ ಪದ್ಧತಿ ಉಡುಪು ತೊಡುಪುರ ಕೂಡೆ ಮೆರವಣಿಗೆ ನಡೆದತ್. ಮೆರವಣಿಗೆಯಲ್ಲಿ ಮೈಸೂರು ಕೊಡೋ ಸಮಾಜ ತರ ಅಧ್ಯಕ್ಷ ಪೊಂಜಂಡ ಗಣಪತಿ ಗಾಳಿಕ್ ಬುಡಿಬಪ್ಪಣ್ಣ ಮೂಲಕ ಚಾಲನೆ ಕೊಡ್ತತ್. ಕೊಡೋ ಸಮಾಜತ್ ನಾಪೋಕ್ಲು ಕೊಡೋ ಸಮಾಜತ್ರ ಅಧ್ಯಕ್ಷ ಮುಂಡಂಡ ಶ್ರೀ ನಾಣಯ್ಯ ಐಂಡ ಕೊಡೋ ಕಾರಿಕೆಯಲ್ಲಿ ನಡೆದ ಸಭಾ ಕಾರ್ಬಾರ್ಲ್ ಪೊಂಜಂಡ ಗಣಪತಿ ಅವು ತಕ್ಕು ಪರಂದಿತ್. ಕೊಡವ ಸಂಸ್ಕೃತಿ ಆಚಾರ ವಿಚಾರತ್ನ ಉಳಿತಿ ಬೊಳತು ಅವಶ್ಯಕತೆ ಉಂಡು ಮಿಂಜಕ್ ಕೊಡವ ಬಾಲೆಕರ ಈ ನಿಟ್ಟಲು ನೈಕೊಂಡು ಅವು ಸಲಹೆ ಕೊಡ್ತತ್. ಈ ನೇರತ್ ಪೊಂಜನ ಗಣಪತಿ ಐಂಗಳ ನಾಪೋಕ್ಲು ಕೊಡೋ ಸಮಾಜತ್ರ ಅದನ್ನೆಲ್ಲ ಸನ್ಮಾನ ಮಾಡಿತು ತಕ್ಕಾರ ಬಯಂದತ್. ಕಾರ್ಬಾರ್ಲ್ ಉಪಾಧ್ಯಕ್ಷ ಕರವಂಡ ನಾಣಯ್ಯ ಕಾರ್ಯದರ್ಶಿ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ, ಸಹಕಾರ್ಯದರ್ಶಿ ಮಾಚಟಿರ ಕುಶಾಲ ಪಲ್ಲತೆ ಪದಾಧಿಕಾರಿಯ ಕುಡಿಯಾಡಿತಿಂತು. ವಾರೆ ಕೋರೆನ ತಿದ್ದಿತ್ತು ಸದೃಢ ಪಿನ್ನ ಸುಭದ್ರ ಸಮಾಜ ನಿರ್ಮಾಣ ಅಂಡ್ವೆಂಗಿ ಪತ್ರಕರ್ತಂಗಡ ಪಾರ್ಲ ಬಲ್ಯದಂದು ಮಡಿಕೇರಿ ಪತ್ರಿಕಾ ಭವನತ್ ಕೊಡಗು ಪ್ರೆಸ್ ಕ್ಲಬ್ರ 26ನೇ ಕಾಲತುರ ನಮ್ಮೆರ ಕಾರ್ಬಾರ್ಲ ಕನಪಟ್ಟವು ಅಭಿಪ್ರಾಯಪಟ್ಟತ್ತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘದ ಅಧ್ಯಕ್ಷ ಬಿಆರ್ ಸವಿತಾರೈ ಕಾರ್ಬಾರ್ನ ಉದ್ಘಾಟನೆ ಮಾಡಿತ್ತು. ತಕ್ಕ ಪರಂದ ಅವು ಒತ್ತಡತರ ಬದುಕಕ್ಕೆ ವಿರಾಮ ಕೊಡ್ತಿತ್ತು. ಖುಷಿ ಪಡೋ ನಿಟ್ಟಲು ಕಾರ್ಬಾರ್ನ ತಯಾರು ಮಾಡಿತ್ತು. ಕಾರ್ಯನಿರತ ಪತ್ರಕರ್ತಂಗಡ ಸಂಘ ಪಿನ್ನ ಪ್ರೆಸ್ ಕ್ಲಬ್ ಒಂದಾಯಿತು ಪೋಯನುಂಡು. ಇದುಂಜ ಪತ್ರಕರ್ತಂಗ ಒಗ್ಗಟ್ಟು ಸಹಕಾರಿ ಆಪಂದು ಅವು ಅಣಚಿ ಕಾರ್ಬಾರ್ರ ಕೊರವು ಕರಿಕೆ ವಹಿಸಿನ ತಕ್ಕ ಬರಂದ ಪ್ರೆಸ್ ಕ್ಲಬ್ರ ಅಧ್ಯಕ್ಷ ಬಳ್ಳಜಿರ ಅಯ್ಯಪ್ಪ ಕ್ಲಬ್ಬುಂಜ ಪಲತರ ಕಾರ್ಬಾರ್ನ ನಡ್ತಿಯನುಂಡು. ತಂಡವಾಯಿತು ಕೆಲಸ ನೀಸುವಂಡ ಮಾರಿಪತ್ತು ಪ್ರೆಸ್ ಕ್ಲಬ್ ಬೋಂಡೆ ಕಾರ್ಬಾರ್ ನಡ್ತಕ್ಕೆ ಸಾಧ್ಯ ಆಯ್ತಂದು ಅವು ಅಣಚಿ ಕಾರ್ಬಾರ್ಲ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ತಕ್ಕ ನನ್ನ ಅಜಿನಿಕಣ್ಣ ಮಹೇಶ್ ನಾಚಯ್ಯ, ಪಿ ವಿ ಅಕ್ಷಯ್, ಬಾಚಾರ್ಯನಂಡ